ಹುಟ್ಟಿದ ಬೀಡು ಭಾರತ ಭೂಮಿಯು ಅನುಪಮ ಸುಂದರ ಬಗೆ ಬಗೆ ಕಲೆಗಳ ಬಂಗಾರ ಮಂದಿರ ಭಾರತ ಭೂಮಿಯು ಅನುಪಮ ಸುಂದರ ಬಗೆ ಬಗೆ ಕಲೆಗಳ ಬಂಗಾರ ಮಂದಿರ ಭಾರತ ಭೂಮಿಯು ಅನುಪಮ ಸುಂದರ ಬಗೆ ಬಗೆ ಕಲೆಗಳ ಬಂಗಾರ ಮಂದಿರ ಬಗೆ ಬಗೆ ಕಲೆಗಳ ಬಂಗಾರ ಮಂದಿರ ಭಾರತ ಭೂಮಿಯು ಅನುಪಮ ಸುಂದರ ಬಗೆ ಬಗೆ ಕಲೆಗಳ ಬಂಗಾರ ಮಂದಿರ ಭಾರತ ಭೂಮಿಯು ಅನುಪಮ ಸುಂದರ ಬಗೆ ಬಗೆ ಕಲೆಗಳ ಬಂಗಾರ ಮಂದಿರ ಬಗೆ ಬಗೆ ಕಲೆಗಳ ಬಂಗಾರ ಮಂದಿರ ಬಗೆ ಬಗೆ ಕಲೆಗಳ ಬಂಗಾರ ಮಂದಿರ ನಿನಗೆ ನಮನ ಹರಸು ನಿನ್ನ ಸುಂದರಳು ನಿನ್ನ ಸೇವೆ ಮಾಡಲೆ ಮಗೆ

ಕ್ಯಾಂಬಾಯಿ ಗೋಡ ಇಳದಾಳಿ ಬಾರೋ ಕ್ಯಾಂಬಾ